ಹವಾಮಾನ ಬದಲಾವಣೆಯು ಜಗತ್ತಿನಾದ್ಯಂತ ಆಹಾರ ವ್ಯವಸ್ಥೆಗಳನ್ನು ಅಸ್ತವ್ಯಸ್ತಗೊಳಿಸುತ್ತದೆ. ಇದು ಉತ್ಪಾದನೆಯಿಂದ ಹಿಡಿದು ಲಭ್ಯತೆಯವರೆಗೂ ಪರಿಣಾಮ ಬೀರಿ ಜಾಗತಿಕ ಹಸಿವನ್ನು ಇನ್ನಷ್ಟು ಉಲ್ಬಣಗೊಳಿಸುತ್ತದೆ. ಕೆಲವು ಪ್ರದೇಶಗಳಲ್ಲಿ ತಾತ್ಕಾಲಿಕ ಅನುಕೂಲಗಳಾದರೂ ಹವಾಮಾನ ವೈಪರೀತ್ಯ ಬೆಳೆ ಇಳುವರಿಯಲ್ಲಿ ಇಳಿಮುಖವಾಗುವುದು ಮತ್ತು ಏರುತ್ತಿರುವ ಆಹಾರ ಬೆಲೆಗಳು ಸಾಮಾನ್ಯವಾಗಿ ಆಹಾರದ ಅಭದ್ರತೆಯನ್ನು ಹೆಚ್ಚಿಸುತ್ತದೆ. ದುರ್ಬಲ ಸಮುದಾಯಗಳು ಅಂದರೆ ದೈಹಿಕ ದುರ್ಬಲರು ಹಾಗೂ ಹಿಂದುಳಿದ ಪ್ರದೇಶಗಳಲ್ಲಿ ವಾಸಿಸುವವರು ಇದರಿಂದ ಅತಿ ಹೆಚ್ಚು ಸಂಕಷ್ಟಕ್ಕೆ ಒಳಗಾಗುತ್ತವೆ. ಅದೇ ಸಮಯದಲ್ಲಿ ನಮ್ಮ ಈಗಿನ ಅಸ್ಥಿರ ಆಹಾರ ಪದ್ಧತಿಗಳು ಕೂಡ ಹವಾಮಾನ ಬದಲಾವಣೆಗೆ ದೊಡ್ಡ ಕಾರಣವಾಗಿದೆ. ಈಗ ಹಸಿವನ್ನು ನಿಭಾಯಿಸುವುದು ಎಂದರೆ ಹವಾಮಾನ ಬದಲಾವಣೆಯ ಹೊಡೆತಗಳನ್ನು ತಡೆದುಕೊಳ್ಳಬಲ್ಲ ಕೃಷಿ ಮತ್ತು ಸುಸ್ಥಿರ ಆಹಾರ ವ್ಯವಸ್ಥೆಗಳನ್ನು ನಿರ್ಮಿಸುವುದು. ಇಲ್ಲೊಂದು ಆತಂಕಕಾರಿ ವಿಷಯವಿದೆ. 2020 ಜಗತ್ತಿನ ಜನಸಂಖ್ಯೆಯ ಸುಮಾರು 10% ಜನರು ದೀರ್ಘಕಾಲದ ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದರು. ಹವಾಮಾನ ಬದಲಾವಣೆ ಮತ್ತು ಆರೋಗ್ಯ, ಇದು ಯುನೆಸ್ಕೋ ಸಾರ್ವಜನಿಕ ಹಿತಾಸಕ್ತಿ ಸಂದೇಶ. ಹವಾಮಾನದ ಬದಲಾವಣೆಯು ಶುದ್ಧ ಗಾಳಿ, ಒಳ್ಳೆ ನೀರು, ಪೌಷ್ಟಿಕ ಆಹಾರ ಮತ್ತು ವಸತಿ ಸೌಲಭ್ಯಗಳನ್ನು ಕಡಿಮೆ ಮಾಡುವ ಮೂಲಕ ಮನುಷ್ಯನ ಆರೋಗ್ಯಕ್ಕೆ ಕುತ್ತು ತಂದಿಟ್ಟಿದೆ. ಏರುತ್ತಿರುವ ತಾಪಮಾನವು ಭೂಮಿಯ ಮೇಲಿನ ಉಷ್ಣಾಂಶವನ್ನು ಹಾಗೂ ವಾಯುಮಾಲಿನ್ಯ ಹೆಚ್ಚಿಸುತ್ತದೆ. ಜೊತೆಗೆ ಸೊಳ್ಳೆಗಳ ಸಂಖ್ಯೆಯು ವಿಪರೀತವಾಗಿ ಹೆಚ್ಚುತ್ತದೆ. ಇದರಿಂದ ಮಲೇರಿಯಾ ಮತ್ತು ಡೆಂಗುನಂತಹ ರೋಗಗಳ ಹರಡುವಿಕೆಯು ಹೆಚ್ಚಾಗುತ್ತದೆ. ಜೀವವೈವಿಧ್ಯದ ನಾಶ ಮತ್ತು ಜೀವಿಗಳ ನೈಸರ್ಗಿಕ ಆವಾಸ ಸ್ಥಾನಗಳ ನಾಶವು ಹೊಸ ಸಾಂಕ್ರಾಮಿಕ ರೋಗಗಳಿಗೆ ಕಾರಣವಾಗಬಹುದು. ಕೈಗೆಟುಕದ ಆರೋಗ್ಯ ಸೇವೆಗಳ ಕಾರಣ ದುರ್ಬಲ ಹಾಗೂ ಬಡ ಜನರು, ವಿಶೇಷವಾಗಿ ಮಕ್ಕಳು, ಈ ಸಂಕಷ್ಟಕ್ಕೆ ಹೆಚ್ಚು ಗುರಿಯಾಗುತ್ತಾರೆ. ನೀವು ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ 2019 ಜಗತ್ತಿನಾದ್ಯಂತ 22.9 crore ಜನರು ಮಲೇರಿಯಾದಿಂದ ಬಳಲಿದ್ದರು. ಇದರಿಂದಾಗಿ ಸುಮಾರು 4,09,000 ಜನರು ಸಾವನ್ನಪ್ಪಿದರು. ಹವಾಮಾನ ಬದಲಾವಣೆ ಮತ್ತು ಶಿಕ್ಷಣ, ಇದು ಯುನೆಸ್ಕೋ ಸಾರ್ವಜನಿಕ ಹಿತಾಸಕ್ತಿ ಸಂದೇಶ. ಹವಾಮಾನ ಬದಲಾವಣೆಯನ್ನು ಎದುರಿಸುವಲ್ಲಿ ಶಿಕ್ಷಣವು ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ಜನರಲ್ಲಿ ಜಾಗೃತಿ ಮೂಡಿಸುತ್ತದೆ ಮತ್ತು ಸುಸ್ಥಿರ ನಡವಳಿಕೆಗಳನ್ನು ಉತ್ತೇಜಿಸುತ್ತದೆ. ಶಾಲೆಗಳು ಹವಾಮಾನದ ಬಗ್ಗೆ ಜ್ಞಾನವನ್ನು ಮತ್ತು ಅದಕ್ಕೆ ಹೊಂದಿಕೊಳ್ಳುವ ಕೌಶಲ್ಯಗಳನ್ನು ಕಲಿಸಿಕೊಡುತ್ತದೆ. ಆದರೆ ಹವಾಮಾನ ಬದಲಾವಣೆಯು ಶಿಕ್ಷಣಕ್ಕೆ ಅಡ್ಡಿಯನ್ನು ಉಂಟು ಮಾಡುತ್ತದೆ. ಹವಾಮಾನದ ತೀವ್ರ ಏರುಪೇರುಗಳಿಂದ ಶಾಲೆಗಳು ಮುಚ್ಚಲ್ಪಟ್ಟು ವಿದ್ಯಾರ್ಥಿಗಳು ಸ್ಥಳಾಂತರಗೊಂಡು ಕಲಿಕೆಗೆ ತೊಂದರೆ ಉಂಟಾಗುತ್ತದೆ. ಹವಾಮಾನ ಬದಲಾವಣೆಯ ಪರಿಣಾಮಗಳಿಂದ ಬಡತನವು ಹೆಚ್ಚಾಗುತ್ತಿದೆ ಹಾಗೂ ಶಾಲಾ ಹಾಜರಾತಿಯು ಕುಗ್ಗಿಸುತ್ತದೆ. ಇದು ವಿಶೇಷವಾಗಿ ಬಡ ಮಕ್ಕಳ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ. ಹಾಗಾಗಿ ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ಮಕ್ಕಳು ಹಾಗೂ ಜನಸಾಮಾನ್ಯರು ತಡೆದುಕೊಳ್ಳುವಂತೆ ನಮ್ಮ ಶಿಕ್ಷಣ ವ್ಯವಸ್ಥೆಗಳನ್ನು ಬಲಪಡಿಸುವುದು ಅತ್ಯಗತ್ಯ. ಇದು ನಿಮಗೆ ಗೊತ್ತೇ? 2019 ಜಗತ್ತಿನಾದ್ಯಂತ ಕೇವಲ 53% ಯುವಜನರು ಮಾತ್ರ ತಮ್ಮ ಪ್ರೌಢ ಶಿಕ್ಷಣವನ್ನು ಪೂರ್ಣಗೊಳಿಸಿದ್ದರು. ಹವಾಮಾನ ಮತ್ತು ಲಿಂಗ ಅಸಮಾನತೆ, ಇದು ಯುನೆಸ್ಕೋ ಸಾರ್ವಜನಿಕ ಹಿತಾಸಕ್ತಿ ಸಂದೇಶ. ಹವಾಮಾನ ಬದಲಾವಣೆ ಲಿಂಗ ಅಸಮಾನತೆಯನ್ನು ಇನ್ನಷ್ಟು ಹಾಳು ಮಾಡುತ್ತದೆ, ಏಕೆಂದರೆ ಮಹಿಳೆಯರು, ಪುರುಷರು ಮತ್ತು ಮಕ್ಕಳು ಬದಲಾವಣೆಯ ಪ್ರಭಾವಗಳನ್ನು ವಿಭಿನ್ನ ರೀತಿಯಲ್ಲಿ ಅನುಭವಿಸುತ್ತಾರೆ. ವಿಶೇಷವಾಗಿ ಮಹಿಳೆಯರು ಹಾಗೂ ಹುಡುಗಿಯರು ಕೃಷಿ ಮುಂತಾದ ಹವಾಮಾನಕ್ಕೆ ಪೂರಕ ವಲಯಗಳಲ್ಲಿ ಕೆಲಸ ಮಾಡುವುದರಿಂದ ಹೆಚ್ಚಿನ ಅಪಾಯಕ್ಕೆ ಒಳಗಾಗುತ್ತಾರೆ. ರಾಜಕಾರಣದಲ್ಲಿ ಅವರ ಧ್ವನಿ ಮತ್ತು ನಿರ್ಣಯದ ಪಾಲ್ಗೊಳ್ಳುವಿಕೆ ಕಡಿಮೆ ಇರುವುದರಿಂದ ಪುರುಷರಿಗಿಂತ ಹೆಚ್ಚಿನ ಸಂಕಷ್ಟಕ್ಕೆ ಮಹಿಳೆಯರು ಈಡಾಗುತ್ತಾರೆ. ಆಪತ್ತಿನ ಸಂದರ್ಭಗಳಲ್ಲಿ, ಶಿಬಿರಗಳಲ್ಲಿ ಅಥವಾ ತಾತ್ಕಾಲಿಕ ಆಶ್ರಯಗಳಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಹಾಗೂ ಕಿರುಕುಳದ ಅಪಾಯ ಅವರಿಗೆ ಹೆಚ್ಚು. ಇಷ್ಟಾದರೂ ಮಹಿಳೆಯರ ಜ್ಞಾನ ಹಾಗೂ ಪ್ರಬುದ್ಧತೆ ಹವಾಮಾನ ಬದಲಾವಣೆಯನ್ನು ತಡೆಯುವಲ್ಲಿ ಹಾಗೂ ಬದಲಾವಣೆಗೆ ಹೊಂದಿಕೊಳ್ಳುವಲ್ಲಿ ಅತಿ ಹೆಚ್ಚು ಸಹಾಯ ಮಾಡಿದೆ. ಈ ಎಲ್ಲ ತೊಂದರೆಗಳ ನಡುವೆಯೂ ಹವಾಮಾನ ಬದಲಾವಣೆಯನ್ನು ತಡೆಯುವಲ್ಲಿ ಮಹಿಳೆಯರ ಪಾತ್ರ ಅತಿ ಹೆಚ್ಚು. ಇದು ನಮಗೆಲ್ಲ ತಿಳಿದಿರಬೇಕಾದ ಅಂಶ. ಪ್ರಪಂಚದಲ್ಲಿ ಪ್ರತಿ 3 ಮಹಿಳೆಯರಲ್ಲಿ ಒಬ್ಬರು ಅವರ ಜೀವನದಲ್ಲಿ ದೈಹಿಕ ಅಥವಾ ಲೈಂಗಿಕ ದೌರ್ಜನ್ಯವನ್ನು ಅನುಭವಿಸುತ್ತಾರೆ. ಹವಾಮಾನ ಬದಲಾವಣೆ ಮತ್ತು ನೀರು, ಇದು ಯುನೆಸ್ಕೋ ಸಾರ್ವಜನಿಕ ಹಿತಾಸಕ್ತಿ ಸಂದೇಶ. ಹವಾಮಾನ ಬದಲಾವಣೆಯು ಪದೇ ಪದೇ ಸಂಭವಿಸುವ ಪ್ರವಾಹ ಮತ್ತು ಬರಗಾಲಗಳಿಗೆ ಕಾರಣವಾಗಿ ನೀರಿನ ಸಮಸ್ಯೆಯನ್ನು ಮತ್ತಷ್ಟು ಉಲ್ಬಣಗೊಳಿಸುತ್ತದೆ. ಕೆಲವು ಪ್ರದೇಶಗಳಲ್ಲಿ ಅತಿಯಾದ ಮಳೆ ಮತ್ತು ಪ್ರವಾಹ ಉಂಟಾದರೆ ಇನ್ನು ಕೆಲವು ಪ್ರದೇಶಗಳು ದೀರ್ಘಕಾಲ ಬರಗಾಲವನ್ನು ಎದುರಿಸುತ್ತವೆ. ಈ ಎರಡೂ ಸನ್ನಿವೇಶಗಳು ಕುಡಿಯಲು ಶುದ್ಧ ನೀರು, ನೈರ್ಮಲ್ಯ, ಸ್ವಚ್ಛತೆ ಮತ್ತು ಕೃಷಿಗಾಗಿ ಬೇಕಾದ ನೀರಿನ ಲಭ್ಯತೆಯನ್ನು ಕಡಿಮೆ ಮಾಡುತ್ತವೆ. COVID-19 ಸಾಂಕ್ರಾಮಿಕ ರೋಗಗಳ ಸಮಯದಲ್ಲಿ ಶುದ್ಧ ನೀರಿನ ಪಾತ್ರ ಅತ್ಯಂತ ನಿರ್ಣಾಯಕ. ನೀರಿನ ಕೊರತೆಯಿಂದಾಗಿ ಅತಿ ಹೆಚ್ಚು ಬಾಧಿತರಾಗುವುದು ಕಡಿಮೆ ಆದಾಯದ ಜನರು. ನಿಮಗಿದು ಗೊತ್ತೇ? 2020 ಜಗತ್ತಿನ 26% ಜನರಿಗೆ ಶುದ್ಧ ಕುಡಿಯುವ ನೀರಿನ ಸೌಲಭ್ಯ ಲಭ್ಯವಿರಲಿಲ್ಲ. ಹವಾಮಾನ ಬದಲಾವಣೆ ಮತ್ತು ಇಂಧನ, ಇದು ಯುನೆಸ್ಕೋ ಸಾರ್ವಜನಿಕ ಹಿತಾಸಕ್ತಿ ಸಂದೇಶ. ಮಾನವನಿಂದಾಗುವ ಹವಾಮಾನ ಬದಲಾವಣೆಗೆ ಪಳೆಯುಳಿಕೆ ಇಂಧನಗಳನ್ನು ಸುಡುವುದೇ ಪ್ರಮುಖ ಕಾರಣ. ಇದರಲ್ಲಿ ಕಲ್ಲಿದ್ದಲಿನ ಪಾಲು ಅತಿ ದೊಡ್ಡದು. ಅನಿಲ ಮತ್ತು ತೈಲ ಕೂಡ ಜಾಗತಿಕ ಹಸಿರುಮನೆ ಅನಿಲಗಳ ಅರಸುವಿಕೆಯಿಂದ ಪ್ರಸ್ತುತ ಹವಾಮಾನಕ್ಕೆ ಅತಿ ಹೆಚ್ಚು ಹಾನಿ ಉಂಟು ಮಾಡುತ್ತಿದೆ. ಸದ್ಯಕ್ಕೆ ಅಭಿವೃದ್ಧಿ ಹೊಂದುತ್ತಿರುವ ಆರ್ಥಿಕತೆಗಳು ಪ್ರಮುಖ ಕಾರಣಕರ್ತರಾದರೂ ಐತಿಹಾಸಿಕವಾಗಿ ಶ್ರೀಮಂತ ದೇಶಗಳು ಕ್ರಮ ಕೈಗೊಳ್ಳಲು ವಿಳಂಬ ಮಾಡಿವೆ. ಬೆಳೆಯುತ್ತಿರುವ ಜನಸಂಖ್ಯೆ ಮತ್ತು ಆರ್ಥಿಕ ಅಭಿವೃದ್ಧಿಯು ಇಂಧನದ ಬೇಡಿಕೆಯನ್ನು ಹೆಚ್ಚಿಸಿದೆ. ಸೌರ, ಗಾಳಿ, ಸಾಗರ, ಜೈವಿಕ ಮತ್ತು ಭೂಶಾಖದ ಶಕ್ತಿಯಂತಹ ಸ್ವಚ್ಛ ಇಂಧನ ಮೂಲಗಳಿಗೆ ಬದಲಾಗಿದೆ. ಹವಾಮಾನ ಬದಲಾವಣೆಯನ್ನು ತಡೆಯುವ ಗುರಿ ತಲುಪಲು ಸಾಧ್ಯವಿಲ್ಲ. ಇಲ್ಲೊಂದು ಕುತೂಹಲಕಾರಿ ವಿಷಯವಿದೆ. 2020 ವೇಳೆಗೆ ಪ್ಯಾರಿಸ್ ಒಪ್ಪಂದದ 1.5°C ಗುರಿಯನ್ನು ಮೀರಿ ಈಗಿರುವುದಕ್ಕಿಂತ ದುಪ್ಪಟ್ಟು ಪಳೆಯುಳಿಕೆ ಇಂಧನವನ್ನು ಉತ್ಪಾದಿಸಲು ಹಲವು ದೇಶಗಳು ಮುಂದಾಗಿವೆ. ಇದುವರೆಗೆ ವಿಶ್ವ ಮ್ಯಾಂಗ್ರೋವ್ ಅರಣ್ಯ ಸಂರಕ್ಷಣಾ ಅಭಿಯಾನ ಸಂದರ್ಭದಲ್ಲಿ ಆಕಾಶವಾಣಿಯ ಮೂಲಕ ಯುನೆಸ್ಕೋದ ಸಂದೇಶ ಕೇಳಿದಿರಿ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ನೀರುಗುಂಟ್ಯಪಾಳ್ಯದ ಕಂಚಿರಾಯ ಮತ್ತು ಸಂಗಡಿಗರಿಂದ ಭಜನೆ ಪದ. ಪಾಲಿಸಯ್ಯ ಪಾರ್ವತೀಶ್ವರ ನೇನೆಂದ ನೊಲಿದು, ಪಾಲಿಸಯ್ಯ ಪಾರ್ವತೀಶ್ವರ ಜಾಲವನ್ನು ತವಿಸಿ ನಿತ್ಯವೆಂದೋ ಕರಡಿಯಂತೆ ತಂಗಿಕೊಂಡು ಬರಡೆ ಕೆಡುವ ಕಡಿದು